ಇದುವರೆಗೆ ಅಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಟೊಣ್ಣೆ ಹಾಗೂ ಸಂಗಡಿಗರಿಂದ ಹಂತಿ ಪದ ಕೇಳಿದಿರಿ. ಈಗ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ ಮತ್ತ ನೆರೆ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು ಶೇಕಡಾ 60%. ಬೀದರ್ ಮತ್ತ ಬಾಗಲಕೋಟೆ ಜಿಲ್ಲೆಗಳಲ್ಲಿ 70%. ರಾಯಚೂರು ಮತ್ತ ಬಳ್ಳಾರಿ ಜಿಲ್ಲೆಗಳಲ್ಲಿ 40%. ವಿಜಯಪುರ ಜಿಲ್ಲೆ ಒಳಗ 75%. ಯಾದಗಿರಿ ಜಿಲ್ಲೆ ಒಳಗ 45%. ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡಾ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಾಗ ಹಗುರವಾಗಿ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ. ಆಳಂದ ತಾಲೂಕಿನ ಲಿಂಗದಳ್ಳಿ ಗ್ರಾಮದ ಶಿವರಾಯ ಟೊಣ್ಣೆ ಹಾಗೂ ಸಂಗಡಿಗರಿಂದ ಇನ್ನೊಂದು ಹಂತಿ ಪದ ಕೇಳೋಣಂತ. ಮೊದಲೇ ಇತ್ತು ನಿರಂಕಾರ ಹಾರತಿ ತೋದೋ ಮಾರ ಓಂಕಾರದೊಳಗ ತತ್ವ ಇರುವೋ ಪುರುಷ ಪಂಚಾಮುಖದ ದೇವತರೆಲ್ಲ ಪಂಚಾಮುಖದ ದೇವತರೆಲ್ಲ ಬಸವಾನ ಕೊರಳಾವ ಕಟ್ಟಿ ಹಸನ ಒಡೆಯೋ ಭೂಮಿ ತಾಯಿ ಗನೇಗಲ ಕುಂಟೋ ಹಸಾವಗಾದೆ ಶಿವಾಗಿ ಚಟ್ಟೆ ಬಸವಾನ ಕೊರಳಾವ ಕಟ್ಟೆ ಹಸ ಮಾಡೋ ಭೂಮಿ ತಾಯಿ ಗನೇಗಲ ಕುಂಟ ಏ ನೇಗಲ ಮ್ಯಾಲ ಲಿಂಗ ನೆಟ್ಟು ನಗದ ಭೂಮಿ ಕವಿತಾರಾಗಿ ಅಗಲ ಪಡ್ತಾನೋ ಹೊಸ ಕೊಡದಾಳ ಭೂಮಿ ಧರಣಿ ಹಸಿಯಾನಾಯ್ತೋ